ಇವತ್ತು ಸಾಮಾನ್ಯ ಕೃಷಿಕರು ಕೂಡ ಕೃಷಿಯನ್ನಷ್ಟೇ ನಂಬಿ ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳಬಹುದು ಅನ್ನುವಂತಹ ಒಂದು ಮಾತುಗಳನ್ನು ಹೇಳ್ತಾರೆ ಮತ್ತು ಮಾಡಿಯೂ ಕೂಡ ತೋರಿಸಿದ್ದಾರೆ. ಇದಕ್ಕೆಲ್ಲ ಕಾರಣೀಭೂತರು ಅಂತ ಹೇಳಿದರೆ ನಮ್ಮ ಚಿಕ್ಕಮಗಳೂರಿನ ಭೂತನಕಾಡು ಎಸ್ಟೇಟಿನ ಪ್ರಗತಿಪರ ಬೆಳೆಗಾರರಾದ ಅರವಿಂದ ಭೂತನಕಾಡು ಅವರು. ಅರವಿಂದ ಭೂತನಕಾಡು ಅವರು ಹಸಿರು ಅಗ್ರಿ ಟೂರಿಸಂ ಅನ್ನುವಂತಹ ಸಾಮಾನ್ಯ ಕೃಷಿಕರ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಆ ಮೂಲಕ ಕೃಷಿಕರಿಗೆ ಅನೇಕ ಸವಲತ್ತುಗಳನ್ನು ಅವರ ಸಬಲೀಕರಣವನ್ನು ಮಾಡುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಹಸಿರು ಅಗ್ರಿ ಟೂರಿಸಂ ಅಂತ ಅಂದರೆ ಏನು, ಯಾಕೆ ಪ್ರಾರಂಭ ಆಯಿತು, ಯಾವಾಗ ಪ್ರಾರಂಭ ಆಯಿತು, ಏನೆಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವು ಇವತ್ತು ಅವರಿಂದನೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಅರವಿಂದ್ ಅವರಿಗೆ. ನಮಸ್ಕಾರ ಎಲ್ಲ ಕೃಷಿಕರಿಗೂ ನಮಸ್ಕಾರ. ಹಸಿರು ಅಗ್ರಿ ಟೂರಿಸಂ ಅನ್ನುವಂಥದ್ದನ್ನು ತಾವು ಪ್ರಾರಂಭ ಮಾಡಿ ಅದನ್ನು ಮುನ್ನಡೆಸಿಕೊಂಡು ಇವತ್ತಿಗೂ ಕೂಡ ಹೋಗ್ತಾ ಇದ್ದೀರಿ. ಏನು ಈ ಹಸಿರು ಅಗ್ರಿ ಟೂರಿಸಂ ಅಂತ ಹೇಳಿದರೆ? ಹಸಿರು ಅಗ್ರಿ ಟೂರಿಸಮ್ಮು ಈಗ ನಾವು ಶುರು ಮಾಡಿ 5 ವರ್ಷ ಆಯಿತು. ನಾನು ಓದ್ತಿದ್ದಾಗ ಮನೆಗೆ ರಜಕ್ಕೆ ಬಂದಾಗ್ಲೂ ತೋಟಕ್ಕೆ ಹೋಗೋದಾಗ್ಲಿ ಈ ಥರದ್ದು ಕಡಿಮೆ, ತೋಟಕ್ಕೂ ಹೋಗ್ತಾ ಇರಲಿಲ್ಲ. ಸ್ವಲ್ಪ ಕೃಷಿ ಬಗ್ಗೆ ನಮಗೇನು ಜ್ಞಾನ ಇರಲಿಲ್ಲ ಅವಾಗ. ನಾವು ಓದ್ತಿರತ್ತಿಗೆ ನಾವು ಮನೆಗೆ ಬರ್ತಿದ್ದು ರಜೆ ಟೈಮಲ್ಲಿ ಹಿಂಗೆ ಆಟ ಆಡ್ತಿದ್ದು, ಇಷ್ಟು ಬಿಟ್ಟರೆ ತೋಟಕ್ಕಂತೂ ಹೋಗ್ತಾ ಇರಲಿಲ್ಲ. ಸೊ ನಮಗೆ ಆಮೇಲೆ ಓದ್ ಮುಗಿಸ್ಬಿಟ್ಟು ತೋಟಕ್ಕೆ ಬಂದಾಗ ಸೊ ತೋಟದ ಬಗ್ಗೆ ನಮ್ಗೆ ನಾಲೆಡ್ಜ್ ಇರ್ತಿರ್ಲಿಲ್ಲ. ನಾವು ನಮ್ಮ ಪೇರೆಂಟ್ಸ್ನ ಕೇಳೋಕ್ಕೂ ಸರಿ ಆಗ್ತಿರ್ಲಿಲ್ಲ, ಅವರಿಗೂ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಲಿಲ್ಲ, ಅವರಿಗೆ ನಮ್ಮ ಮೇಲೆ ನಂಬಿಕೆನೇ ಇರಲಿಲ್ಲ. ಇವ್ರು ಏನು ಮಾಡ್ತಾರೆ ತೋಟದಲ್ಲೇ ಹಂಗೆ ಹಿಂಗೆ ಅಂತ. ಮತ್ತು ಓದ್ದವರು ಅನ್ನೋದೊಂದು ಹಣೆ ಪಟ್ಟಿ, ಓದ್ದವರು ಅಂತ ಅದೊಂದು ಹಂಗೆ ಸ್ವಲ್ಪ ಏನಾದ್ರು ಇರುತ್ತಲ್ಲ, ಅದು ಮಾಡು ಕೆಲಸ ಮಾಡು ಇದನ್ನ ಓದು ಅದು ಮತ್ತೆ ಇನ್ನೊಂದು ಓದು ಮನೆಗೆ ಬರಬೇಡ. ಸೊ ಹಂಗೆ ಸೊ ಮನೆಗೆ ಬಂದವರು ಕೃಷಿ ಬಗ್ಗೆ ಏನು ಗೊತ್ತಿಲ್ಲದಲ್ಲೇ ತುಂಬ ಪರದಾಡ್ತಿದ್ರು. ಸೊ ಇದನ್ನೆಲ್ಲ ನಾನು ಗಮನಿಸ್ತಿದ್ದೆ. ಮತ್ತೆ ಇನ್ನೊಂದೇನಂದ್ರೆ ನಮಗೆ ಕೃಷಿಯಲ್ಲಿ ಹೊಸದು ಅನ್ವೇಷಣೆ ಏನಾಗ್ತಾ ಇದೆ ಏನೇನು ಅಂತಾನು ಗೊತ್ತಾಗ್ತಿರ್ಲಿಲ್ಲ. ಸಿ ಈಗ ಏನಂದ್ರೆ ಈಗ ನಾವು ಕೃಷಿಯಲ್ಲಿ ಸಾಧನೆ ಮಾಡೋರ್ನ ನೋಡ್ತಾ ಇದ್ದು ಆ ಸಾಧನೆನ. ಸೊ ಅವ್ರು ಏನ್ ಮಾಡ್ತಾ ಇದಾರೆ, ಹೆಂಗೆ ಅವ್ರು ಆ ತೋಟದಲ್ಲಿ ಅಷ್ಟೊಂದು ಇಳುವರಿ ಇದೆ, ಅಷ್ಟೊಂದು ಚೆನ್ನಾಗಿ ಮೆಣಸು ಕುಯ್ತಿದ್ದಾರೆ, ಅಷ್ಟೊಂದು ಚೆನ್ನಾಗಿ ಕಾಫಿ ಕುಯ್ತಿದ್ದಾರೆ, ಆ ಇರಿಗೇಷನ್ ಸಿಸ್ಟಮ್ ನೀರಾವರಿದಿರ್ಬೋದು ಪ್ರತಿಯೊಂದು ಅದು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ನಾವು ಒಬ್ಬರೇ ಹೋಗಿ ತಿಳ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ತುಂಬಾ ಜನಕ್ಕೆ ಇದೆಲ್ಲ ಒಂದ್ ಸ್ವಲ್ಪ ಸಮಸ್ಯೆ ಇತ್ತು. ಯಾಕಂದ್ರೆ ಈಗ ನಮ್ಮ ತೋಟಕ್ಕೆ ನಾವು ಅದನ್ನ ಕಂಪೇರ್ ಮಾಡಿದಾಗ ಅವ್ರ ಸಿಸ್ಟಮ್ ಅವ್ರ ಪದ್ಧತಿ ಏನು ಅಂತಾನು ನಾವು ಅದನ್ನ ಅಳವಡಿಸ್ಕೊಂಡ್ರು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಇದನ್ನೆಲ್ಲ ಒಂದು ಕಲಿಬೇಕು, ಎಲ್ಲರಿಗೂ ಕಲಿಸ್ಬೇಕು, ಎಲ್ಲರೂ ಕಲಿಬೇಕು ಅಂತ ಹೇಳ್ಕೊಂಡು ಒಂದು ಹಸಿರು ಅಗ್ರಿ ಟೂರಿಸಂ ಅಂತ ಒಂದು ಕಾನ್ಸೆಪ್ಟ್ ಸದ್ಯಕ್ಕೆ ಮಹಾರಾಷ್ಟ್ರದಲ್ಲಿ ಇದೆ. ಸೊ ಕರ್ನಾಟಕದಲ್ಲಿ ಈ ತರದ್ದು ನಾವೇ ಮೊದಲು ಶುರು ಮಾಡಿದ್ದು. ಈಗ ಬೇರೆ ತರದ ಆಕ್ಟಿವಿಟೀಸ್ ಅಂದ್ರೆ ಅದರಲ್ಲಿ ಮನರಂಜನೆ ಇರುತ್ತೆ. ಈಗ ಸಿಟಿಯವ್ರಿಗೆ ಮಾಡ್ತಾರೆ, ಅದೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮೀನ್ ಹಿಡಿಯೋದಿರ್ಬೋದು, ತರಕಾರಿ ಬೆಳೆಯೋದಿರ್ಬೋದು, ಅವರಿಗೆ ಸಿಟಿಯವರಿಗೆ ಅದೊಂದು ಮನರಂಜನೆ. ಬಟ್ ಅಲ್ಲಿ ಕಲಿಯೋದೇನಿರಲ್ಲ, ಕಲ್ಸೋದು ಅಲ್ಲಿ ಸೈಂಟಿಸ್ಟ್ಗಳು ಇದು ಹೇಗೆ ಅವರು ಏನ್ ಕೆಲಸ ಮಾಡಿಸ್ಬೇಕು ಏನ್ ಗೊಬ್ಬರ ಹಾಕ್ಬೇಕು ಅದಿರ್ಲಿಲ್ಲ, ಬರೀ ಮನರಂಜನೆ ಅಷ್ಟೇ. ಅಷ್ಟೇ ಬೆಳಗಿಂದ ಎತ್ತಿನ ಗಾಡಿ ಓಡಿಸಿದ್ರು ಅಂದ್ರೆ ಅದೇ ಮನರಂಜನೆ. ಅದೇ ಮನರಂಜನೆ. ಸಿಟಿಯವರಿಗೆ ಅವ್ರದ್ದು ಒತ್ತಡ ಜೀವನ ನಡೆಸಿರ್ತಾರೆ. ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ನಮ್ದು ಬರೀ ಕಲಿಸ್ಬೇಕು, ಪೆಪ್ಪರ್ ಇರ್ಬೋದು, ಕಾಫಿ ಇರ್ಬೋದು, ಹಣ್ಣಿನ ಬೆಳೆಗೆ ಇರ್ಬೋದು ಅಂತ ಹೇಳ್ಕೊಂಡ್ಬಿಟ್ಟು ನಾವು ಇದನ್ನ ಶುರು ಮಾಡುದು. ಹೇಗ್ ಶುರು ಮಾಡ್ಬೇಕು ಅಂತ ಯೋಚನೆ ಆಗದಾಗ ಪ್ರಗತಿಪರ ಕೃಷಿಕರು ತೋಟಕ್ಕೆ ಎಲ್ಲರನ್ನು ಕರ್ಕೊಂಡು ಹೋಗ್ಬೇಕು, ಅಲ್ಲಿ ನಮ್ಗೆ ಅವರು ಸಾಧನೆ ಮಾಡಿರ್ಬೇಕು, ಅವಾರ್ಡ್ ತಗೊಂಡಿರ್ಬೇಕು, ಆ ತೋಟ ಒಂದು ಮಾದರಿ ತೋಟ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ತರ ತೋಟಗಳನ್ನ ಸೆಲೆಕ್ಟ್ ಮಾಡ್ತಾ ಹೋದು. ಯಾರಿಗೆ ನಾವು ಇದನ್ನ ಹೇಳೋದು, ಎಲ್ಲಿ ಇದನ್ನ ಇದ್ ಮಾಡಬೇಕು ಅಂತ ನಾವು ಇದ್ ಮಾಡ್ತಿದ್ದಾಗ ಆ ಟೈಮಲ್ಲಿ ನಮ್ಗೆ ಈಗ ಇನ್ನೇನು ಸೋಷಿಯಲ್ ಮೀಡಿಯಾ, ಸೊ ಈ ತರದ್ದೆಲ್ಲ ಈಗ ನಾವು ವಾಟ್ಸಪ್ ಮುಖಾಂತರ ರೈತರ ಗುಂಪುಗಳಿಗೆ ಇಂಥದೊಂದು ನಾವು ಕ್ಲಾಸ್ ಮಾಡ್ತಾ ಇದೀವಿ, ಇಂಥವ್ರ ತೋಟ ಅಂತ ಎಲ್ಲ ನಾವು ಶೇರ್ ಮಾಡ್ತಿದ್ದು. ರಿಜಿಸ್ಟ್ರೇಷನ್ ಈ ತರದ್ದು ನಂಬರಿಗೆ ನಾವು ಕೊಟ್ಟು ರಿಜಿಸ್ಟರ್ ಮಾಡಿ ಅಂತ. ಸೊ ನಮ್ಗೆ ಭಾರಿ ಫೋನ್ ಕರೆಗಳೆಲ್ಲ ಬಂದು ನಾವು ಅಂತ ಅದರಲ್ಲೂ ಸ್ವಲ್ಪ ನಮ್ಗೆ ಏನಿದ್ದು ಅಂದ್ರೆ ಸ್ವಲ್ಪ ಯೂತ್ ಯಂಗ್ಸ್ಟರ್ಸ್ ಹುಡುಗರುಗಳು ಯಾರಿಗೆ ಕೃಷಿ ಬಗ್ಗೆ ಕಲಿಬೇಕು ಇಂಟ್ರೆಸ್ಟ್ ಸಿಟಿಲಿ ಯಾರು ಇದಾರೆ ಈಗ ಯಾರು ಕೃಷಿಕರ ಮಕ್ಕಳು ಅವ್ರನ್ನೊಂದು ಕರ್ಸ್ಬೇಕು ಅಂತಾನೆ ಇದ್ದಿದ್ದು ನಮ್ದು ಪ್ಲಾನ್. ಸೊ ಬಿಗಿನಿಂಗ್ ಏನು ಅವ್ರೇನು ಆ ಸಂಖ್ಯೆ ಅಷ್ಟು ಜಾಸ್ತಿ ಇರಲಿಲ್ಲ ಹುಡುಗರ ಸಂಖ್ಯೆ, ಸ್ವಲ್ಪ ಹಂಗೆ ಬಿಗಿನಿಂಗ್ ಆಮೇಲೆ ಯಂಗ್ಸ್ಟರ್ಸ್ ಎಲ್ಲ ಬರಕ್ಕೆ ಸ್ಟಾರ್ಟ್ ಆದ್ರು. ನಾವು ಫಸ್ಟ್ ತೋಟಕ್ಕೆ ಹೋದು ಕಲ್ಸಿದಾಗ ತುಂಬಾ ಜನ ರಿಜಿಸ್ಟರ್ ಆದರು, ಒಂದು 50-60 ಜನ ಎಲ್ಲ ಬಂದು ರಿಜಿಸ್ಟರ್ ಆಗಿ ಅಲ್ಲಿಂದ ಶುರುವಾಯ್ತು. ಇವತ್ತು ನಮ್ಗೆ ಇದು 5 ವರ್ಷ ಆಯ್ತು. ಇವತ್ತು ನಮ್ಗೆ 10,000 ಮೇಲ್ಪಟ್ಟು ಕೃಷಿಕರು ನಮ್ಮ ವಾಟ್ಸ್ಆಪ್ ಗುಂಪಲ್ಲಿ ಇದ್ದಾರೆ. 7,000 ಜನ ಈಗಾಗಲೇ ಟ್ರೈನಿಂಗ್ ತಗೊಂಡವರು ನಮ್ ಜೊತೆ. 7,000 ಜನ ತರಬೇತಿ ತಗೊಂಡಿದ್ದಾರೆ. ನಮ್ಗೆ ಏನಂದ್ರೆ ಈಗ ನಮ್ಮ ಒಂದು ಈ ಕೃಷಿ ಪ್ರವಾಸದಿಂದ ಈಗ ಹೇಗಾಗಿದೆ ಅಂದ್ರೆ ಆಲ್ಮೋಸ್ಟ್ ಇಂಡಿಯಾದಲ್ಲಿ ನಾವು ಎಲ್ಲಾ ಸ್ಟೇಟು ಕವರ್ ಮಾಡಿದೀವಿ. ಈಗ ಮೊನ್ನೆ ಒಂದು ಲಾಸ್ಟ್ ಮಂತ್ ಈವೆಂಟ್ ಮಾಡುದು, ಅಲ್ಲೂ ಈಗ ಕೇರಳದಿಂದ ಮಹಾರಾಷ್ಟ್ರದಿಂದ ಎಲ್ಲ ಬಂದಿದ್ರು. ಈಗ ತಮಿಳ್ನಾಡು, ಮಹಾರಾಷ್ಟ್ರ, ಕೇರಳ ಈ ಕಡೆಯಿಂದ ಎಲ್ಲ ಬರ್ತಾ ಇದ್ದಾರೆ. ಅವರೆಲ್ಲ ನಮ್ದು ಯೂಟ್ಯೂಬ್ದು ನೋಡ್ತಾರೆ, ನಂಬರ್ ನೋಡ್ತಾರೆ, ರಿಜಿಸ್ಟರ್ ಆಗ್ತಾರೆ. ಇಲ್ಲಿ ಬಂದು ಹೋಮ್ ಸ್ಟೇಗಳಲ್ಲೆಲ್ಲ ಸ್ಟೇ ಮಾಡಿಬಿಟ್ಟು ನಮ್ಮ ಹತ್ರ ಬೆಳಿಗ್ಗೆ 10-4 ತನಕ ಇದ್ದು ಅವರು ತರಬೇತಿ ಪಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ನಮ್ಮ ಇದರಲ್ಲಿ ನಮ್ದು ಏನ್ ಕಾನ್ಸೆಪ್ಟ್ ಅಂದ್ರೆ, ನಾವೊಂದು ರೂಮಲ್ಲಿ ಕೂತ್ಕೊಂಡು ನಾವು ಕೃಷಿ ಪದ್ಧತಿಗಳನ್ನ ನಾವೇನು ಹೇಳೋದಿಲ್ಲ. ನಮ್ದು ಒಬ್ಬರು ತೋಟದಲ್ಲಿ, ಈಗ ನಾವು ಮೊದಲಿಗೆ ಈಗ ನಾವು ಏನ್ ಮಾಡ್ತೀವಿ, ಈಗ ಫೆಬ್ರವರಿ ಮಾರ್ಚ್ ಅಲ್ಲೆಲ್ಲ ನರ್ಸರಿ ಚಟುವಟಿಕೆಗಳಿರ್ತದೆ, ಅದ್ರ ಬಗ್ಗೆ ನಾವು ಹೇಳ್ಕೊಡ್ತೀವಿ. ಆ ತಿಂಗಳಲ್ಲಿ ಏನೇನು, ಈಗ ಇರಿಗೇಷನ್ ಬಂದಾಗ ಇರಿಗೇಷನ್, ಸ್ಪ್ರೇ ಬಂದಾಗ ಸ್ಪ್ರೇ, ಗೊಬ್ಬರ ಹಾಕತ್ತೆ ಗೊಬ್ಬರ, ಆ ಟೈಮಲ್ಲಿ ಏನೇನಾಗುತ್ತೆ ಅಂತ ತೋಟಗಳನ್ನೇ ನಾವು ಸೆಲೆಕ್ಟ್ ಮಾಡ್ತೀವಿ. ಸ್ಪೆಷಾಲಿಟಿ ಕಾಫಿ ಈಗ ಟ್ರೆಂಡ್, ಅದ್ರ ಬಗ್ಗೆ ನಾವು ಹಾರ್ಲಿ ಎಸ್ಟೇಟ್ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡುದು, ಅಲ್ಲಿ ತುಂಬಾ ಯಂಗ್ಸ್ಟರ್ಸ್ ಬಂದಿದ್ರು. ಸೊ ಹಂಗೆ ಆ ತಕ್ಕಂತೆ ಏನೇನು ಕೆಲಸಗಳು ಇದು. ಸೊ ನಮ್ಮಲ್ಲಿ ಇನ್ನೊಂದೇನಂದ್ರೆ, ಈಗ ನಾವೊಂದು ತೋಟಕ್ಕೆ ಹೋಗ್ತೀವಿ ಅಲ್ಲೆಲ್ಲ ಕಲಿತೀವಿ ಅನ್ನೋಕ್ಕಿಂತ ಎಲ್ಲಾ ಕೃಷಿಕರನ್ನ ನಾವು ಅಲ್ಲಿ ಮೀಟ್ ಮಾಡ್ತೀವಿ, ಅವ್ರದ್ದು ಪರಿಚಯ ಆಗುತ್ತೆ, ಅವ್ರ ಕೃಷಿ ಪದ್ಧತಿಗಳು ನಾವು ಹೇಳ್ಕೊಂತೀವಿ, ಎಕ್ಸ್ಚೇಂಜ್ ಮಾಡ್ಕೋಬಹುದು. ಎಕ್ಸ್ಚೇಂಜ್ ಹೌದು. ನಾವೀಗ ಈಗ ಅವತ್ತಿನ ದಿವಸ ಯಾರು ಬಂದಿದ್ರು ಅಂತ ನಾವು ವಾಟ್ಸ್ಆಪ್ ಒಂದು ಗುಂಪ್ ಮಾಡಿಬಿಡ್ತೀವಿ, ಗ್ರೂಪ್. ಆ ಗ್ರೂಪ್ ನಾವು ತೋಟ ವಿಸಿಟ್ ಆದ ಮೇಲೆ ಆ ಗ್ರೂಪ್ ಹಂಗೆ ಇರುತ್ತೆ, ಅಲ್ಲೆಲ್ಲ ಅವರು ಎಕ್ಸ್ಚೇಂಜ್ ಆಗ್ತಾರೆ, ಎಲ್ಲರಿಗೂ ಒಬ್ರಿಗೊಬ್ರಿಗೆ ಪರಿಚಯ ಆಗುತ್ತೆ, ಅವ್ರು ಏನ್ ಕೃಷಿಲಿ ಸಾಧನೆ ಮಾಡಿದ್ ಇವ್ರಿಗೆ ಹೇಳ್ತಾರೆ, ಫೇಲಿಯರ್ ಅವರಲ್ಲಿ ಏನ್ ಫೇಲಿಯರ್ ಆಗಿದ್ದು ಅದನ್ನು ಹೇಳ್ತಾರೆ, ನಾವು ಅದನ್ನ ಮಾಡಬಾರದು, ಇಂಥದ್ದು ಮಾಡಬೇಕು, ಇಂಥ ಬೆಳೆ ಬೆಳಿಬೇಕು, ಇದಕ್ಕೆ ಮಾರ್ಕೆಟ್ ಇದೆ, ಎಲ್ಲ ಗೊತ್ತಾಗುತ್ತೆ. ಈಗ ನಿಮ್ಗೆ ಈ ತರದೊಂದು ಆಲೋಚನೆ ಬಂತು, ಹೀಗೆ ಮಾಡಬೇಕು, ಎಲ್ಲರನ್ನು ಒಟ್ಟಿಗೆ ಸೇರಿಸಬೇಕು, ಅದ್ರ ಮೂಲಕ ಕಲಿಸಬೇಕು ಮತ್ತೆ ಕಲಿಬೇಕು ಅನ್ನುವಂಥದ್ದು. ಇದಕ್ಕೆ ಯಾರೆಲ್ಲ ಕೈ ಜೋಡಿಸಿದ್ರು, ಈ ತರದೊಂದು ಮಾಡಬೇಕು ಅಂತ ಅಂದಾಗ ಮೊದಲು ನಿಮ್ ಜೊತೆಗೆ ಬಂದಂತವ್ರು ಯಾರ್ಯಾರು? ಫಸ್ಟ್ ನಮ್ದು ಹಸಿರು ಆರ್ಗ್ಯಾನಿಕ್ಸ್ ಅಂತ ಸಂಸ್ಥೆ. ಫಸ್ಟಿಗೆ ನಾನು ಪಚೋಲಿ ಆರೋಮ್ಯಾಟಿಕ್ಸ್ ಪ್ಲಾಂಟ್ಸ್ ಬೆಳೆದವನು. ಅದಾದ ನಂತರ ನಾನು ಆರ್ಗ್ಯಾನಿಕ್ ಮೆನ್ಯೂರ್ ಈ ತರದ ಈ ಆರ್ಗ್ಯಾನಿಕ್ ಮೆನ್ಯೂರ್ ಟೈಮಲ್ಲಿ ನನಗೆ ತುಂಬಾ ಕೃಷಿಕರು ಪರಿಚಯ. ಮತ್ತೆ ನಾನು ಫುಡ್ ಸ್ಟೋರು, ಮೆನ್ಯೂ ಸ್ಟೋರು ಈ ತರದೆಲ್ಲ ಮಾಡ್ಕೊಂಡ್ಬಂದಾಗ ನನಗೆ ಕೃಷಿಕರದು ಸ್ವಲ್ಪ ಪರಿಚಯ ಇತ್ತು. ನನ್ನ ಜೊತೆ ನಾನು ಕೃಷಿಕರನ್ನೇ ಇಟ್ಕೊಂಡ್ಬಿಟ್ಟು, ಯಾರು ಕೃಷಿಕರು ಅಂದ್ರೆ ಅವರು ಪ್ರೋಗ್ರೆಸಿವ್ ಪ್ರಗತಿಪರ ಕೃಷಿಕರನ್ನೇ ನನ್ನ ಜೊತೆ ಸೇರಿಸ್ಕೊಂಡ್ಬಿಟ್ಟು ಅವ್ರ ಜೊತೆ ಎಲ್ಲ ನಾನು ಚರ್ಚೆ ಮಾಡಿಬಿಟ್ಟು ಯಾವ ತರ ಮಾಡಬೇಕು ಏನು. ಸೊ ಹಾಗಾಗಿ ಅವ್ರ ಜೊತೆ ಎಲ್ಲ ಸೇರಿಬಿಟ್ಟು ನಾವೆಲ್ಲ ಕೃಷಿಕರೇ ಒಟ್ಟಿಗೆ ಸೇರ್ಕೊಂಡು ಇದನ್ನ ಈಗಲೂ ನನ್ನ ಜೊತೆ ನನ್ನ ಟೀಮೇ ಎಲ್ಲ ಕೃಷಿಕರು ಪ್ರೋಗ್ರೆಸಿವ್ ಫಾರ್ಮರ್ಸೇ ನನ್ನ ಜೊತೆ ಇರೋದು. ಈಗ ಇದು ಪ್ರಾರಂಭ ಆಗಿ 5 ವರ್ಷ ಆಯ್ತು ಅಂತ ಹೇಳಿದ್ರಿ, ಈ 5 ವರ್ಷದಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯ್ತು? ಈಗ ನಾವು ನೋಡ್ತೀವಲ್ಲ, ಈಗ ನಮ್ಮ ಇದರಲ್ಲಿ ತರಬೇತಿ ಪಡೆದವರು ಎಲ್ಲ ತುಂಬಾ ಚೆನ್ನಾಗಿ ತೋಟ ಮೇಂಟೈನ್ ಮಾಡ್ಕೊಂತಿದ್ದಾರೆ. ಇನ್ವಾಲ್ವ್ಮೆಂಟ್, ಆ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಅವರಿಗೆ. ನಾವು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಈಗ ಎಷ್ಟೋ ಜನರನ್ನ ನಾವೀಗ ಕೃಷಿಗೆ ಆಸಕ್ತಿ ಬರುವಂಗೆ ಮಾಡಿಬಿಟ್ಟಿದೀವಿ. ಕೃಷಿನೇ ಬೇಡ ಅಂತ ಹೋಗಿ ಸಿಟಿಲಿ ಇದ್ದವ್ರನ್ನ ಅವ್ರೀಗ ವಾಪಸ್ಸು ಕೃಷಿ ಭೇಟಿಯಿಂದ ಬಂದಿದ್ದಾರೆ. ಯಾಕೆಂದ್ರೆ ಈಗ ನಮ್ಮ ಕೃಷಿ ಭೇಟಿಲಿ ಈಗ ಯಾರ ಈಗ ಒಬ್ರು ಬಂದ್ಬಿಟ್ರೆ ಅಲ್ಲಿ ಅವ್ರದ್ದು ಕೃಷಿ ತೋಟದಲ್ಲಿ ಸಾಧನೆ ನೋಡ್ಬಿಟ್ಟು ಅವನಿಗೆ ಅನ್ಸ್ಬಿಡುತ್ತೆ, ಛೇ ನಾವು ಏನು ಮಾಡ್ತಾ ಇಲ್ಲಲ್ಲ. ಹಾಗೆ ಅನ್ಸ್ದಾಗ ಅಲ್ಲಿದ್ದ ಪದ್ಧತಿಗಳನ್ನ ಅವನು ಅವನ ತೋಟದಲ್ಲಿ ಅಳವಡಿಸ್ಕೊಂಡಾಗ ಅಲ್ಲಿ ಅವನು ಸಕ್ಸಸ್ ಆಗ್ತಾನೆ. ಏನಾದ್ರು ಒಂದು ಮಾಡಬೇಕು ಅಂತ ಅನ್ಸುತ್ತೆ ಅನ್ಸುತ್ತೆ. ಈಗ ನಾವು ಅಲ್ಲಿ ಹೋದಾಗ ಛೇ ನಾವು ಯೂಸ್ಲೆಸ್ ಅನ್ಸ್ಬಿಡುತ್ತೆ, ಛೇ ನಾವು ಏನು ಮಾಡ್ತಿಲ್ಲಲ್ಲ, ಸುಮ್ನೆ ಹೋಗಿ ಪೇಟೆಯಲ್ಲಿ ಹೋಗಿ ಯಾವ್ದೋ ಒಂದು ಕಂಪ್ನಿನ ನಾವು ಉದ್ದಾರ ಮಾಡ್ತಿದೀವಲ್ಲ, ನಮ್ದು ಇಲ್ಲಿ ತೋಟ ಇದ್ಕೊಂಡು ನಾವು ಏನು ಮಾಡ್ತಿಲ್ಲಲ್ಲ, ನಾವು 1 ಎಕರೆಯಲ್ಲಿ ಏನ್ ಇನ್ಕಮ್ ಅಂತ ತೋರಿಸ್ತೀವಿ. ನಮ್ದು ಉದ್ದೇಶ ಇಷ್ಟೇ, ನಾವು ಎಲ್ಲರಿಗೂ ಹೇಳುದು ಕೃಷಿಲಿ ಆದಾಯ ಇದೆ ಅಂತಾನೆ ನಾವು ತೋರಿಸೋದು. 1 ಎಕರೆಯಿಂದ ಹಿಡಿದು 1,000 ಎಕರೆ ತನಕ ನಮ್ದು ಬರ್ತಾರೆ. ಇಲ್ಲಿ ನಾವು ಹೇಳ್ತೀವಿ ನಾವು 1 ಎಕರೆಯಲ್ಲಿ ಖರ್ಚು ಎಷ್ಟು, ಲಾಭ ಎಷ್ಟು, ಏನು ಅಂತ ಪ್ರತಿಯೊಂದು ಫೀಲ್ಡ್ ಅಲ್ಲೇ ಹೇಳ್ತೀವಿ. ನಾವು ಎಲ್ಲೂ ಸುಮ್ನೆ ಹೇಳೋದಿಲ್ಲ, ಅಲ್ಲಿ ನಾವು ಕರ್ಕೊಂಡೋಗಿ ತೋರಿಸ್ಬಿಟ್ಟು ಆ ರೈತನೇ ಇದನ್ನ ಹೇಳ್ತಾನೆ, ನಮ್ ಈ ಸರಿ 1 ಎಕರೆಯಲ್ಲಿ ನನಗೆ ಇಷ್ಟು ಲಾಭ ಬಂತು, ಇಷ್ಟು ಖರ್ಚು ಬಂತು, ನಾನು ಏನ್ ಮಾಡಿದೆ ಅಂತಾನು ಹೇಳ್ತಾನೆ. ಈಗ ತಾವು ಏನು ಈ ಕೃಷಿಕರನ್ನ ಒಟ್ಟುಗೂಡಿಸಿ ಕಲಿಯಾ ಅಂತವ್ರನ್ನ ಆಸಕ್ತಿಯಿಂದ ಸೇರಿಸ್ತಿರಲ್ಲ, ಅವ್ರಿಗೆ ಏನೇನು ಕಲ್ಸಿಕೊಡ್ತೀರಾ ಅಲ್ಲಿ? ಈಗ ನಾನು ಹೇಳಿದೆ ಫೆಬ್ರವರಿ ಮಾರ್ಚ್ ಅಲ್ಲಿ ನರ್ಸರಿ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಈಗ ನಮ್ದು ಫಸ್ಟ್ ಕ್ಲಾಸ್ ಏನ್ ಮಾಡ್ತೀವಿ ಅಂದ್ರೆ, ನಾವು ಯಾರು ನರ್ಸರಿನ ತೋಟದಲ್ಲಿ ಚೆನ್ನಾಗಿ ಮಾಡಿ ಸಕ್ಸಸ್ ಆಗಿದ್ದಾರೆ, ಆ ನರ್ಸರಿಲಿ ನಿಮ್ಗೆ ಕಾಫಿ, ಮೆಣಸು, ಏಲಕ್ಕಿ, ಅಡಿಕೆ, ಹಣ್ಣಿನ ಬೆಳೆಗಳು ಇಷ್ಟು ಇರುತ್ತೆ, ಅವನು ಅಲ್ಲಿ ಸಕ್ಸಸ್ ಆಗಿರ್ತಾನೆ. ಅವನದು ನರ್ಸರಿಲಿ ಯಾವುದೇ ಡಿಸೀಸ್ ಇರಲ್ಲ, ಚೆನ್ನಾಗಿ ಅವನು ಅದನ್ನ ಮೇಂಟೈನ್ ಮಾಡಿ ಆ ನರ್ಸರಿದು ಇದು ಚೆನ್ನಾಗಿರುತ್ತಲ್ಲ, ಆ ತೋಟಕ್ಕೆ ಹೋಗ್ಬಿಟ್ಟು ನಾವು ಅವರೇ ತೋಟದ ಓನರ್ ಇರ್ತಾರಲ್ಲ ಅವ್ರ ಕೇಳಿ ಆ ನರ್ಸರಿದ ಪದ್ಧತಿನ ನಾವು ಹೇಳ್ತೀವಿ. ಹೇಗೆ ಮಾಡುವಂಥದ್ದು, ಬುಟ್ಟಿ ಹೇಗೆ, ಆ ಸೈಜ್ ಏನು, ಬುಟ್ಟಿ ತುಂಬಿಸೋದು, ಬುಟ್ಟಿ ತುಂಬಿಸಕ್ಕೆ ಅದು ಕಾಂಪೋಸ್ಟ್ ಏನೇನು ಅದಕ್ಕೆ ಮಿಕ್ಸ್ ಮಾಡಬೇಕು. ಈಗ ಪೆಪ್ಪರ್ ಅಲ್ಲಿ ಅನೇಕ ತಳಿಗಳು ಬಂದಿದ್ದಾವೆ, ಯಾವ ತಳಿ ಸೂಕ್ತ, ಯಾವ್ದು ಡಿಸೀಸ್ ಫ್ರೀ, ಕಾಫಿಂದ ಯಾವ್ದು, ಸೀಡ್ಸ್ ಎಲ್ಲಿಂದ ಸೋರ್ಸ್ ಮಾಡಬೇಕು, ಎಲ್ಲಿಂದ ತರಬೇಕು, ಯಾವ ತರದ್ ಹಾಕ್ಬೇಕು, ಎಲ್ಲ ಅವತ್ತು ಪೂರ್ತಿ ನರ್ಸರಿ ಬಗ್ಗೆನೆ ಇಡೀ ಹೋಲ್ ಕ್ಲಾಸ್ ಇರುತ್ತೆ. ಇರುತ್ತೆ ಅಂತ ಅಂದ್ರೆ ಅವ್ರು ನರ್ಸರಿ ಮಾಡ್ಲಿ ಬಿಡ್ಲಿ, ನರ್ಸರಿ ಅಂದ್ರೆ ಈ ತರ ಇರುತ್ತೆ, ಇಲ್ಲಿ ಈ ತರದೆಲ್ಲ ಚಟುವಟಿಕೆ ನಡೆಯುತ್ತೆ. ಒಂದು ತೋಟ ಅಂದ್ರೆ ನಾವು ಹೇಳೋದು ಅಂದ್ರೆ ಅಲ್ಲಿ ನರ್ಸರಿ ಇರಲೇಬೇಕು, ದನಗಳು ಇರಲೇಬೇಕು ಗೊಬ್ಬರಕ್ಕೆ. ಒಂದು ತೋಟ ಅಂದ್ರೆ ನಾವೇನ್ ಹೇಳ್ತಿದೀವಿ ಅಂದ್ರೆ, ಎಲ್ಲಿಂದನೂ ನೀವು ಹೊರಗಡೆಯಿಂದ ನರ್ಸರಿ ಒಂದು ಪೆಪ್ಪರ್ ಆಗ್ಲಿ ಕಾಫಿ ಆಗ್ಲಿ ತರಬೇಡಿ. ಈಗ ಅಲ್ಲಿ ಎಲ್ಲೋ ಯಾವ್ದೋ ಒಂದು ತೋಟದಲ್ಲಿ ಯಾವ್ದೋ ಒಂದು ನರ್ಸರಿ ಡಿಸೀಸ್ ಇರುತ್ತೆ, ಅದನ್ನ ತಂದು ನಮ್ ಚೆನ್ನಾಗಿರೋ ತೋಟಕ್ಕೆ ನಾವು ಆ ಕಾಯಿಲೆನ ಹಬ್ಬಿಸ್ತೀವಿ. ಹಂಗಾಗಿ ನಾವು ನಮ್ಮ ಕ್ಲಾಸ್ ಅಲ್ಲಿ ನಾವು ರೈತರಿಗೆ ಹೇಳೋದು, ನೀವೇ ಗೊಬ್ಬರ ತಯಾರಿಸ್ಕೊಳ್ಳಿ, ನೀವೇ ನರ್ಸರಿ ಮಾಡಿ, ಎಲ್ಲೂ ಔಟ್ಸೋರ್ಸ್, ಎಲ್ಲೂ ಹೊರಗಡೆಯಿಂದ ತರಬೇಡಿ, ಅದನ್ನೇ ನಾವು ಕ್ಲಾಸ್ ಅಲ್ಲಿ ಹೇಳ್ಕೊಳ್ತೀವಿ. ಈಗ ಫೆಬ್ರವರಿ ಮಾರ್ಚ್ ಅಲ್ಲಿ ನರ್ಸರಿಗೆ ಸಂಬಂಧಪಟ್ಟ ಹಾಗೆ ಹೇಳ್ಕೊಡ್ತೀರಾ, ಆನಂತರ ಮುಂದಿನ ತರಗತಿ ಆಮೇಲೆ ಏಪ್ರಿಲ್ ಮೇಲಿ ನಮ್ಗೆ ಇದು ಏನಾದ್ರು ಸ್ಪ್ರೇದು ಆ ತರದ್ದು, ಮತ್ತೇನಾದ್ರು ಗೊಬ್ಬರ, ಇನ್ನು ತೋಟ ಆ ಟೈಮಲ್ಲಿ ಏನೇನ್ ಕೆಲಸ ಇರುತ್ತೆ ಅದ್ರ ಬಗ್ಗೆ ನಾವು ಹೇಳ್ತೀವಿ. ಜೂನ್ ಬರಕ್ಕೂ ಇನ್ ಬೋರ್ಡ ಸ್ಪ್ರೇ ಸ್ಟಾರ್ಟ್ ಆಗುತ್ತೆ, ಮತ್ತೆ ಮಧ್ಯದಲ್ಲಿ ಇನ್ನೇನಾರು ಸ್ಪ್ರೇ ಇದ್ರೆ ಇರಿಗೇಷನ್ ಇರುತ್ತೆ. ಈಗ ಪೆಪ್ಪರಿಗೆ ನೀರು ಬಿಡಬಹುದು, ಕಾಫಿಗೆ ಇರ್ಬೋದು. ಇರಿಗೇಷನ್ ಅಲ್ಲಿ ಈಗ ನಾವು ಈಗ ಏಪ್ರಿಲ್ ಮೇಲೆಲ್ಲ ಈಗ ನರ್ಸರಿದಾದ್ಮೇಲೆ ಇರಿಗೇಷನ್ ಯಾರ ತೋಟ ಸಕ್ಸಸ್ ಆಗಿದೆ, ಈಗ ಇರಿಗೇಷನ್ ಅಲ್ಲಿ ಏನಾಗಿದೆ ಅಂದ್ರೆ ಈಗ ಸೋಲಾರ್ ಬಂದಿದೆ ಇರಿಗೇಷನ್, ಮತ್ತೆ ಸ್ಮಾರ್ಟ್ ಇರಿಗೇಷನ್ ಅಂತ. ಈಗೇನು ನಿಮ್ ಮೊಬೈಲ್ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಅಲ್ಲೇ ಮೊಬೈಲಲ್ಲೇ ನೀವು ಈಗ ರೈತ ಎಲ್ಲಿ ಬೇಕಾದ್ರೆ ಕೂತ್ಕೊಂಡು ಅದನ್ನು ಆಪರೇಟ್ ಮಾಡ್ಬೋದು. ಇದು ಸ್ಮಾರ್ಟ್ ಇರಿಗೇಷನ್. ಈ ನೀರಾವರಿ ಬಗ್ಗೆನೇ ಹೇಳ್ಕೊಟ್ಬಿಡ್ತೀವಿ, ಅವತ್ತು ಯಾವ ಜೆಟ್ ಯೂಸ್ ಮಾಡಬೇಕು, ಸೋಲಾರ್ ಇದು ಸ್ಪ್ರಿಂಕ್ಲರ್ ಆದರೆ ಅದು ಯಾವ ಕಂಪ್ನಿ, ಆ ಕಂಪ್ನಿಯವ್ರನ್ನ ಅವತ್ತು ಕರೆಸ್ತೀವಿ. ಅಂದರೆ ಆ ಕಂಪ್ನಿ ಅಂದರೆ ಅದು ಎಲ್ಲ ಕಡೆ ಅದು ಸಕ್ಸಸ್ ಆಗಿ ಅಂಥದ್ದೆಲ್ಲ ಇನ್ಫಾರ್ಮೇಶನ್ ತಗೊಂಡು ಅವನನ್ನ ಕರೆಸ್ಬಿಟ್ಟು ಯಾವ ಥರ ಇದನ್ನ ನೀರಾವರಿ ಸಿಸ್ಟಮು ಯಾವ ಥರ ಅಳವಡಿಸ್ಕೊಂಡು ರೈತರಿಗೆ ಹೇಗೆ ಏನು ಮಾಡ್ಬೋದು, ಬರೀ ನೀರಾವರಿ ಬಗ್ಗೆನೇ ಇರುತ್ತೆ. ಹಂಗೆ ಯಾವ ಮಂತ್ ಅಲ್ಲಿ ಏನಿರುತ್ತೆ, ಜೂನ್ ಜುಲೈ ಅನ್ನಕ್ಕೂ ನಿಮ್ಗೆ ಸ್ಪ್ರೇಗಳು ಸ್ಟಾರ್ಟ್ ಆಗುತ್ತೆ. ಸ್ಪ್ರೇ ಅಂದಾಗ ಬೋಡೋ, ಅದು ಯಾವ್ದು ಲೈಮ್ ಯೂಸ್ ಮಾಡಬೇಕು, ಯಾವ್ದು ಕಾಪರ್ ಯೂಸ್ ಮಾಡಬೇಕು, ಯಾವ್ದು ಸ್ಪ್ರೇ ಇದ್ ಮಾಡಕ್ಕೆ ಯಾವ ಗನ್ ಯೂಸ್ ಮಾಡಬೇಕು, ಇದ್ರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಹೌದು, ಯಾವ್ದು ಮಾಡಿದ್ರೆ ಒಳ್ಳೇದು ಅಂತ, ಇದ್ರ ಬಗ್ಗೆ ಎಲ್ಲ ಪೂರ್ತಿ ನಾವು ಡೀಟೇಲ್ಸ್ ಕೊಡ್ತೀವಿ. ಎಲ್ಲ ಇವೆಲ್ಲ ಅಲ್ಲೇ ಲೈವ್, ಎಲ್ಲ ಡೆಮೋ ತೋಟದಲ್ಲೇ. ಈಗ ಬೋಡೋ ಹೆಂಗ್ ಇದ್ ಮಾಡ್ಬೇಕು ಅಂತ ಒಂದ್ ಬ್ಯಾರಲ್ ಅಲ್ಲಿ ಇಟ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಲೈಮ್ ಮಾಡಿ ಕಾಪರ್ ಹಾಕಿ ಗನ್ ಸ್ಪ್ರೇ ಮಾಡೋದು ಎಲ್ಲ ಅವತ್ತಿನ ದಿವಸ ತೋರಿಸ್ಬಿಡ್ತೀವಿ, ನಾವು ಬಾಯಲ್ಲಿ ಹೇಳಲ್ಲ. ಹಂಗಾಗಿ ಅವ್ರಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ಈಗ ಕೃಷಿಕರು ಅಂತ ಅಂದ್ರೆ ಏನಾದ್ರೂ ಒಂದ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಎಷ್ಟು ಮಟ್ಟಿಗೆ ಗೊತ್ತಿರುತ್ತೋ ಅಷ್ಟು ಮಟ್ಟಿಗೆ ಮಾಡ್ತಾ ಇರ್ತಾರೆ. ಅವ್ರು ಮಾಡೋದಕ್ಕೂ ನೀವು ಹೇಳ್ಕೊಡೋದಕ್ಕೂ ಏನ್ ವ್ಯತ್ಯಾಸಗಳಿರುತ್ತೆ? ಈಗ ನೋಡಿ, ಕೃಷಿ ಯಾವ ತರ ಅಂದ್ರೆ, ಸಿ ಈಗ ನಾನು ಮಾಡೋದು ಬೇರೆ ಇರುತ್ತೆ, ಪಕ್ಕದ ತೋಟದವ್ರ ಮೇಲೆ ಬೇರೆ ಇರುತ್ತೆ. ನನ್ನಲ್ಲಿ ಇಲ್ಲಿ ನಾನು ಒಂದ್ ಎಕರೆಯಲ್ಲಿ ನಾನು ಇಷ್ಟು ಈಲ್ಡು ಇಷ್ಟು ನನ್ಗೆ ಇನ್ಕಮ್ ಬಂದಿರುತ್ತೆ, ಪಕ್ಕದವನಿಗೂ ಅವನಿಗೂ ಒಂದ್ ಎಕರೆನೆ, ಅಲ್ಲಿ ಅವನಿಗೆ ಇಳುವರಿ ಕಡಿಮೆ ಬರುತ್ತೆ. ನಾವು ಹೇಳಿಕೊಡೋದು ಸಿಸ್ಟಮ್ ಎಲ್ಲಿ ಅವನು ಸಕ್ಸಸ್, ಒಬ್ಬ ಫಾರ್ಮರ್ದು ಅವನ್ದು ಇದು ಮಾಡ್ತೀವಲ್ಲ, ಅವನ್ದು ಏನ್ ಮಾಡಿದಾನೆ, ಏನ್ ಗೊಬ್ಬರ ಹಾಕಿದಾನೆ ಏನು ಅಂತ ಅದನ್ನ ಬೇರೆಯವರಿಗೆ ನಾವು ಹೇಳ್ಕೊಡೋದು ಒಂದು. ಮತ್ತೆ ಈಗ ಕೃಷಿ ಹೇಗಾಗಿದೆ ಅಂದ್ರೆ, ಸೊ ನಾವೀಗ ವೈಜ್ಞಾನಿಕವಾಗಿ ಮಾಡಬೇಕು. ಹೌದು, ಈಗ ಸುಮ್ಮನೆ ಮಾಡೋ ಸಿಸ್ಟಮು, ಸುಮ್ಮನೆ ನಾನು ಮಾಡ್ತೀನಿ, ಸುಮ್ಮನೆ ನಾನು ಯಾವುದೋ ಒಂದು ಗಿಡ ಹಾಕ್ತೀನಿ, ಯಾವುದೋ ಒಂದು ಗೊಬ್ಬರ ಹಾಕ್ತೀನಿ ಅಂತ ಆ ಸಿಸ್ಟಮ್ ಇಲ್ಲ. ಈಗ ಜನಕ್ಕೆ ಹೈ ಈಲ್ಡ್ ಕಾನ್ಸೆಪ್ಟ್, ಇಂಥ ಗೊಬ್ಬರ ಹಾಕಿದರೆ ಇಷ್ಟು ಇಳುವರಿ ಬರುತ್ತೆ, ಇಂಥ ಸ್ಪ್ರೇ ಮಾಡಿದರೆ ಹಿಂಗೆ ಗಿಡ ಇಷ್ಟಾಗುತ್ತೆ, ಇದೆಲ್ಲ ತುಂಬ ಜನಕ್ಕೆ ಗೊತ್ತಿಲ್ಲ. ಹೌದು, ಈಗ ಏನು ನಡೀತಾ ಇದೆ ಕೃಷಿಲಿ, ಹೊಸದು ಏನು ಬಂದಿದೆ, ಪ್ರತಿಯೊಂದು ನಿಮ್ಗೆ ಮೆಷಿನರೀಸ್ ಇರ್ಬೋದು, ಗೊಬ್ಬರ ಇರ್ಬೋದು, ಇರಿಗೇಷನ್ ಇರ್ಬೋದು, ಏನು ಇವತ್ತು ಬಂದಿದೆ ಅದನ್ನ ನಾವು ನಮ್ಮ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀವಿ. ಇದರಿಂದ ಅವರಿಗೆ ತುಂಬಾ ಉಪಯೋಗ ಆಗುತ್ತೆ, ಇಲ್ದಿದ್ರೆ ಹಳೆ ಸಿಸ್ಟಮೇ, ಹಳೆ ಪದ್ಧತಿನೇ, ಹೌದು ಅದೇ ಇದಾಗುತ್ತೆ. ಆರಕ್ಕೆ ಇರಲ್ಲ, ಮೂರಕ್ಕೆ ಇಳಿಯಲ್ಲ, ಇಳಿಯಲ್ಲ, ಅಲ್ಲಿ ಖರ್ಚು ಜಾಸ್ತಿ. ಹೌದು, ಅವರಿಗೆ ಈಗ ನೋಡಿ ಇರಿಗೇಷನ್ ಅಲ್ಲಿ ಸ್ಮಾರ್ಟ್ ಇರಿಗೇಷನ್ ಒಳ್ಳೆದ ನಾನು ಇನ್ನು ರಬ್ಬರ್ ಅಲ್ಲಿ ನೀರ್ ಬಿಟ್ಕೊಂಡು ಇರ್ತೀನಿ ಅಂತ ಇದ್ರೆ ಅವರಿಗೆ ಲೇಬರ್ಸ್ ಎಷ್ಟು ಬೇಕು? ಅವರು ಏನ್ ಮಾಡ್ತಾ ಇರ್ತಾರೋ ಅದನ್ನೇ ಪರಿಣಾಮಕಾರಿಯಾಗಿ ವೈಜ್ಞಾನಿಕವಾಗಿ ಮಾಡುವಂತದ್ದು ಹೇಗೆ ಮಾಡಬೇಕು? ಅದನ್ನ ಹೆಚ್ಚು ಆದಾಯ ಬರೋ ತರ ಮಾಡುವುದು ಹೇಗೆ? ಈಗ ನಾವು ಮೆಕನೈಸೇಷನ್ ಗೆ ಒತ್ತು ಕೊಡ್ತೀವಿ. ಈಗ ನಿಮ್ಗೆ ನೆಕ್ಸ್ಟ್ ಇನ್ ಫ್ಯೂಚರ್ ಕೃಷಿ ಇದಂದ್ರೆ ಲೇಬರ್ ಇಶ್ಯೂಸ್ ತುಂಬಾ ಇರುತ್ತೆ. ಈಗ ತುಂಬಾ ಜನ ಏನಕ್ಕೆ ಕೃಷಿಗೆ ಬರ್ತಾ ಇಲ್ಲ, ಅಲ್ಲಿ ಆಳುಗಳ ಸಮಸ್ಯೆ ಅಂತ. ಸೊ ಇದನ್ನ ತಪ್ಪಿಸಕ್ಕೆ ಈಗ ನಮ್ಮ ಕ್ಲಾಸ್ ಅಲ್ಲೇ ನಾವು ತುಂಬಾ ಮಾಡಿದೀವಿ ಮೆಕನೈಸೇಷನ್. ಈಗ ಒಬ್ಬ ಅವನಿಗೆ ಜೀರೋ ನಾಲೆಡ್ಜ್ ಇರುತ್ತೆ, ಅವನಿಗೆ ಏನು ಗೊತ್ತಿಲ್ಲ. ಅವನ್ ಯಾರೋ ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ಅವನ ಹತ್ರ ದುಡ್ಡು ಇರುತ್ತೆ. ಅವನ್ ಇಲ್ಲಿ ಕೂರ್ಗ್ ಸೈಡ್ ಅಥವಾ ಚಿಕ್ಕಮಂಗ್ಳೂರ್ ಸೈಡ್ ಬಂದು ಒಂದು 5 ಎಕರೆ ತಗೊಂಡಿರ್ತಾನೆ, ಖಾಲಿ ಜಾಗ. ಅವನಿಗೆ ಏನೂ ಗೊತ್ತಿರಲ್ಲ, ಅವನ್ ಕಾಫಿ ಗಿಡನೂ ನೋಡಿರಲ್ಲ, ಪೆಪ್ಪರು ನೋಡಿರಲ್ಲ. ಅಂತವನಿಗೆ ನಮ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀವಲ್ಲ, ಅವಾಗ ಅವ್ರಿಗೆ ಭಾರಿ ಹೆಲ್ಪ್ ಆಗುತ್ತೆ. ಪ್ಲೇನ್ ಲ್ಯಾಂಡ್ ಅಲ್ಲಿ ಲೇಔಟ್ ಡಿಸೈನ್ ಮಾಡ್ಕೊಡ್ತೀವಿ, ಏನ್ ಅಡಿಕೆ ಹಾಕ್ಬೇಕು, ಕಾಫಿ ಎಷ್ಟು ಅಂತರದಲ್ಲಿ ಹಾಕ್ಬೇಕು, ಪೆಪ್ಪರ್ ಏನ್ ಮಾಡ್ಬೇಕು, ಇರಿಗೇಷನ್ ಯಾವ ತರ ಇದ್ ಮಾಡ್ಬೇಕು, ಯಾವ ಗೊಬ್ಬರ, ಇಂಥದ್ನ ನಾವು ಕ್ಲಾಸ್ ಅಲ್ಲಿ ಹೇಳ್ಕೊಡೋದಿಂದ ಸಾಮಾನ್ಯ ಏನೂ ಗೊತ್ತಿಲ್ಲದವನಿಗೆ ಇದು ತುಂಬಾ ಉಪಯೋಗ. ಉಪಯೋಗ ಮತ್ತೆ ನಮ್ಮಲ್ಲಿ ಹೆಂಗಾಗಿದೆ ಅಂದ್ರೆ, ನಮ್ಮ ಕೃಷಿ ಭೇಟಿಗೆ ಬರ್ತಾರಲ್ಲ, ಎಷ್ಟೋ ಜನಕ್ಕೆ ಅವರಿಗೆ ಕೃಷಿ ಭೂಮಿನೇ ಇಲ್ಲ ಅವರಿಗೆ. ಸೊ ಅವ್ರಿಗೆ ನಾವು ಬಂದ ಕೇಳಿದಾಗ, ನಿಮ್ದು ಎಲ್ಲಿ ನಾವು ಪ್ಲಾಂಟೇಶನ್, ನಮ್ಗಿಲ್ಲ. ಮತ್ತೆ ನೀವು ನಿಮ್ ಜೊತೆ ಬಂದು ಕಲ್ತು ನೀವೇ ನಮ್ಗೊಂದು ಹೇಳಿ ಸರ್, ಒಂದು ಕೃಷಿ ಭೂಮಿ ನಮ್ಗೆ ತೋಟ ಇದ್ರೆ ಕೊಡ್ಸಿ, ಜಾಗ ಇದ್ರೆ ಕೊಡ್ಸಿ ಅಂತ ಅಂತವ್ರೆ ತುಂಬಾ ಜನ ನಮ್ಗೆ ಬರ್ತಾರೆ. ಅಂತವ್ರು ಯಾರು ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ಸ್. ಇಂಜಿನಿಯರ್ಸ್ ಕೃಷಿ ಮಾಡಬೇಕು ಅನ್ನೋ ಆಸಕ್ತಿ ಇರಂತ. ಈಗ ಪೇಟೆಯಲ್ಲಿ ಇರೋದು ಒತ್ತಡ ಜೀವನ ನಡೆಸ್ತಿರ್ತಾರೆ, ಆಲ್ಮೋಸ್ಟ್ ಅವರಿಗೆ ಆರೋಗ್ಯದ ಸಮಸ್ಯೆಗಳಿರುತ್ತೆ. 50-55 ವರ್ಷಕ್ಕೆ ಅವ್ರ ಹತ್ರ ಸಾಕಷ್ಟು ಸಂಪಾದನೆ ಮಾಡಿರ್ತಾರೆ, ನೆಮ್ಮದಿ ಜೀವನ ಮಾಡಬೇಕು ಅಂತ ಹೇಳಿ ಅವರು ಈಗ ಚಿಕ್ಕಮಂಗ್ಳೂರು ಕೂರ್ಗ್ ಕಡೆ ಬಂದು ಒಂದು 5 ಎಕರೆನ ತಕೊಂಡು ಅಂತವ್ರು ನಮ್ ಕ್ಲಾಸಿಗೆ ಬರ್ತಾರೆ. ತಾವಾಗ್ಲೇ ಹೇಳಿದ್ರಿ, ನಾವು ಹೇಳ್ಕೊಡೋದು ಅಂತ ಅಂದ್ರೆ ಎಲ್ಲೋ ಕ್ಲಾಸ್ ರೂಮ್ ಅಲ್ಲಿ ಅಥವಾ ಎಲ್ಲೋ ಛತ್ರದಲ್ಲಿ ಕೂರಿಸ್ಕೊಂಡು ಹೇಳ್ಕೊಡೋದಿಲ್ಲ, ನಾವು ಪ್ರಗತಿಪರ ಕೃಷಿಕರ ತೋಟದಲ್ಲೇ ಹೇಳ್ಕೊಡ್ತೀವಿ ಅಂತ ಹೇಳಿ. ಈ ತೋಟಗಳನ್ನ ಹೇಗೆ ಆಯ್ಕೆ ಮಾಡ್ತೀರಿ? ನಮ್ಗೆ ಹೆಂಗೆ ಅಂದ್ರೆ, ನಮ್ದು ಈಗ ನೆಟ್ವರ್ಕ್ ತುಂಬಾ ಚೆನ್ನಾಗಿದೆ, ಎಲ್ಲ ನಮ್ದು ಫಾರ್ಮರ್ಸ್ ಗ್ರೂಪ್ ಇದೆ. ಸೊ ನಾವು ಈಗ ನಮ್ಮ ಕ್ಲಾಸಿಗೆ ಈಗ ನಮ್ಮ ಫಾರ್ಮ್ ವಿಸಿಟಿಗೆ ಅಂತ ರೈತರು ಬರ್ತಾರಲ್ಲ, ಅವ್ರನ್ನೇ ಕೇಳ್ತೀವಿ. ಈಗ ಹಾಸನ್ ಭಾಗದಿಂದ ಯಾರು ಬರ್ತಾರೆ ಅವ್ರನ್ನ ಕೇಳ್ತೀವಿ, ನಿಮ್ಮಲ್ಲಿ ಉತ್ತಮವಾದ ತೋಟಗಳು ಯಾರು, ಅವ್ರದೊಂದು ಅಡ್ರೆಸ್ ಕೊಡಿ, ಅವ್ರದೊಂದು ಫೋನ್ ನಂಬರ್ ಕೊಡಿ ಅಂತ ನಾವು ಅವ್ರನ್ನ ಕೇಳ್ತೀವಿ. ಈಗ ಸಾಗರ ಸಿರಿಸಿಗೆ ಹೋಗ್ತೀವಿ. ನಮ್ದು ಹೇಗೆ ಅಂದ್ರೆ, ಕರ್ನಾಟಕದ ಎಲ್ಲಾ ಕಡೆನೂ ಸುತ್ತೀವಿ. ಈಗ ಸಾಗರ ಸಿರಿಸಿ, ಸಿರಿಸಿ ಸೈಡ್ ಎಲ್ಲ ಮೆಣಸು ಭಾರಿ ಚೆನ್ನಾಗಿ, ಇನ್ನು ಸೌತ್ ಕೆನರಾ ಅಲ್ಲೂ ಪೆಪ್ಪರು. ಸೊ ಹಾಸನ್ನು, ಚಿಕ್ಕಮಂಗ್ಳೂರು ಮತ್ತೆ ಮಂಗಳೂರು, ಶಿವಮೊಗ್ಗ ಇಷ್ಟು ಕವರ್ ಮಾಡ್ತೀವಿ. ಅದಲ್ದಲ್ಲೇ ಈಗ ನಾವು ಈಗ 2 ವರ್ಷದಿಂದ ಇಂಟರ್ನ್ಯಾಷನಲ್ ಟ್ರಿಪ್, ವಿದೇಶದಲ್ಲಿ ಯಾವ್ಯಾವ ಕೃಷಿ ಪದ್ಧತಿಗಳನ್ನ ಅನುಸರಿಸಿದ್ದಾರೆ ಅದು ಒಳ್ಳೆ ಸಕ್ಸಸ್. ಈಗ ವಿಯೆಟ್ನಾಂ ಫೇಮಸ್ ಪೆಪ್ಪರಿಗೆ, ಲಾವೋಸಿಗೆ ಹೋಗಿ ಬಂದು ಅದು ಕಾಫಿ ಫೇಮಸ್, ಜೈನ್ ಇರಿಗೇಷನ್ಗೆ ವಿಸಿಟ್ ಮಾಡಿದ್ರು ಅವ್ರು ಇರಿಗೇಷನ್ ಬಗ್ಗೆ ಕಲ್ತ್ಕೊಳಕ್ಕೆ ಅಂತೇಳಿ. ಇಂಥ 3 ಕಡೆನೂ ನಾವು ಒಂದು 60-70 ಜನ ನಮ್ಮ ಹಸಿರು ಅಗ್ರಿ ಟೂರಿಸಮ್ ಇಂದ ನಾವು ಕರ್ಕೊಂಡು ಹೋಗಿದ್ದು. ಈಗ ಕಳೆದ ಒಂದು 5 ವರ್ಷದಲ್ಲಿ ಎಷ್ಟು ಜನ ಕಲ್ತಿದ್ದಾರೆ, ಅವರಲ್ಲಿ ಏನೇನು ಪರಿವರ್ತನೆಗಳಾಗಿದ್ದಾವೆ? ಈಗ ನಾನು ಹೇಳಿದ್ನಲ್ಲ, ಈಗ ಪ್ರತಿ ತಿಂಗಳು ನಮ್ಗೆ ನಾವು 250 ಜನಕ್ಕೆ ನಿಲ್ಲಿಸ್ಬಿಡ್ತೀವಿ. ಆದ್ರೂ ನಮ್ಗೆ ಒತ್ತಡ ಇದೆ, ತುಂಬಾ ಜನ ಅಂದ್ರೆ ನಮ್ಗಲ್ಲಿ ತೋಟದಲ್ಲಿ ಸಮಸ್ಯೆ ಆಗುತ್ತೆ, ಎಲ್ಲರಿಗೂ ಹೇಳ್ಕೊಡಕ್ಕಾಗಲ್ಲ. ಹೌದು. ಸೊ ಹಂಗೆ ಈಗ ಆಲ್ಮೋಸ್ಟ್ ಈಗ 5 ವರ್ಷದಿಂದ ನಮ್ಗೆ 200 ಜನ ಅಂದ್ರೆ 7,000-8,000 ಜನ ನಮ್ಮಲ್ಲಿ ಎಲ್ಲ ತರಬೇತಿ ಪಡೆದು ನಾವು. ಮತ್ತೆ ಪ್ರತಿ ಟೈಮು ಅವರು ಯಾರು ಏನ್ ಮಾಡ್ತಾ ಇದಾರೆ ಅಂತ ಅದನ್ನು ನಾವು ನೋಡಕ್ ಹೋಗ್ತೀವಿ. ಈಗ ನಮ್ಮಲ್ಲಿ ಯಾರು ಬಂದು ಇದ್ ಮಾಡಿದ್ದಾರೆ ಅಂದ್ರೆ, ಒಂದ್ಸರಿ 2 ಸರಿ ಅಲ್ಲ, ಕೆಲವ್ರು ನಮ್ಗೆ ಕಂಟಿನ್ಯೂಸ್ ಬರ್ತಾರೆ. ಅಂತವ್ರನ್ನ ನಾವು ತೋಟಕ್ಕೂ ಹೋಗ್ತೀವಿ, ಏನ್ ಮಾಡಿದ್ದಾರೆ ಎಂತದ್ದು ಅಂತಾನು ನೋಡ್ತೀವಿ, ಏನಾದ್ರೂ ತಪ್ಪಿದ್ರೆ ಅದನ್ನು ಹೇಳ್ಕೊಡ್ತೀವಿ. ಮತ್ ನಮ್ಮಲ್ಲೇ ಚರ್ಚೆ ಇದೆ ಅಲ್ಲ, ಈಗ ನಮ್ದು ಫಾರ್ಮ್ ವಿಸಿಟ್ ಆದ್ಮೇಲೆ ನಾವು ಬೆಳಿಗ್ಗೆ 10-2 ಗಂಟೆ ತನಕ ಎಲ್ಲ ಪ್ಲಾಂಟೇಶನ್ ವಿಸಿಟ್, ಎಲ್ಲಾ ತರದ್ದು ನೋಡಿ ಎಲ್ಲ ಊಟದ ನಂತರ ಡಿಸ್ಕಷನ್ ಇರುತ್ತೆ. ಆ ಪ್ಲಾಂಟೇಶನ್ ಓನರ್ ಇರ್ತಾರಲ್ಲ, ಆ ಓನರು ಮತ್ತೆ ಸೈಂಟಿಸ್ಟ್ಗಳು ಅವ್ರ ಹತ್ರ ಏನಾದರೂ ಈ ಪ್ಲಾಂಟೇಶನ್ ಬಗ್ಗೆ ಕ್ವಶನ್ ಕೇಳಿದಾದ್ರೆ ರೈತ ಆ ತೋಟದ್ದು ಮಾಲೀಕ ಅದಕ್ಕೆ ಉತ್ತರ ಕೊಡ್ತಾನೆ. ಇನ್ನೂ ಡೌಟ್ಸ್ ಇದ್ರೆ ಅವರು ವಾಟ್ಸಪ್ ಅಲ್ಲಿ ಚರ್ಚೆ ಮಾಡ್ಬೋದು, ಏನಾದ್ರು ಕ್ವಶನ್ ಕೇಳ್ಬೋದು, ನನಗೆ ಇದು ಗೊತ್ತಿದೆ ಅಂತ ಹೇಳಿದ್ರೆ ನಮ್ಮವರು ಅದಕ್ಕೆ ಆನ್ಸರ್ ಮಾಡ್ತಾರೆ. ಈ ತರದ್ದು ಇಲ್ಲಿ ಹೆಚ್ಚಾಗಿ ತಾವು ಈ ಆರ್ಗ್ಯಾನಿಕ್ಸ್ ಅಥವಾ ಸಾವಯವಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇರತಕ್ಕಂಥದ್ದು. ಸಾವಯವ ಅಂತಲ್ಲ, ನಾವು ಎಲ್ಲದೂ ಕವರ್ ಮಾಡ್ತೀವಿ, ಎಲ್ಲದನ್ನು. ಅದ್ರ ಜೊತೆಗೆ ಸಾವಯವನು ಇರುತ್ತೆ. ಸೊ ಈಗ ನಮ್ದು ಕೆಮಿಕಲ್ ಫಾರ್ಮಿಂಗ್ ಇರುತ್ತೆ. ಸೊ ಒತ್ತು ನಾವು ಸಾವಯವಕ್ಕೆ ಕೊಡೋದು. ಹೌದು, ನಾವು ಕ್ಲಾಸಸ್ ಅದು ಇದು ಅಂದ್ರೆ ನಮ್ದ್ರಲ್ಲಿ ಕವರ್ ಆಗ್ಬಿಡುತ್ತೆ ಅದು. ನಮ್ ಫಾರ್ಮ್ ವಿಸಿಟ್ ಅಲ್ಲಿ ಕಾಂಪೋಸ್ಟ್ ಮಾಡೋದು, ಜೀವಾಮೃತ ಮಾಡೋದು, ಪಂಚಗವ್ಯ ಮಾಡೋದು. ಸೊ ಆರ್ಗ್ಯಾನಿಕ್ ಫಾರ್ಮ್ ತೋಟಕ್ಕೂ ನಾವು ಇದ್ರಲ್ಲಿ ಇದೆ ವಿಸಿಟ್ ಅಲ್ಲಿ. ಕಂಪ್ಲೀಟ್ ಸರ್ಟಿಫೈಡ್ ಆರ್ಗ್ಯಾನಿಕ್ ಪ್ಲಾಂಟೇಶನ್ ಗಳಿಗೂ ನಾವು ವಿಸಿಟ್ ಮಾಡ್ತೀವಿ. ಎಲ್ಲದು ಬೆಳೆ ಕವರ್ ಆಗುತ್ತೆ. ಈಗ ಎಕ್ಸಾಟಿಕ್ ಫ್ರೂಟ್ಸ್, ಈಗ ನಿಮ್ಗೆ ಲೀಚಿ ಇರ್ಬೋದು, ಮ್ಯಾಂಗೋಸ್ಟೀನ್ ಇರ್ಬೋದು, ರಂಬುಟಾನ್ ಇರ್ಬೋದು, ಈ ತರದ್ದೆಲ್ಲ ಈಗ ತುಂಬಾ ಜನ ಬೆಳೀತಿದ್ದಾರೆ, ಒಳ್ಳೆ ಮಾರ್ಕೆಟ್ ಇದೆ, ಒಳ್ಳೆ ಡಿಮಾಂಡ್ ಇದೆ. ಇಂಥದಕ್ಕೂ ಕರ್ಕೊಂಡು ಹೋಗ್ತೀವಿ, ಡೈರಿ ಕರ್ಕೊಂಡು ಹೋಗ್ತೀವಿ, ಮೀನು ಸಾಕಾಣಿಕೆ, ಜೇನು ಸಾಕಾಣಿಕೆ, ಇಂಥದ್ನೆಲ್ಲ ನಾವು ಅವ್ರಿಗೆ ಹೇಳ್ಕೊಡ್ತೀವಿ, ಕವರ್ ಮಾಡ್ತೀವಿ. ಏನೇ ನಮ್ಮಲ್ಲಿ ಏನಂದ್ರೆ ಒಬ್ಬ ಅವನು ಏನೂ ಜ್ಞಾನ ಕೃಷಿ ಬಗ್ಗೆ ಗೊತ್ತಿಲ್ಲದವನು ಬಂದು ನಮ್ಗೆ ಸೇರಿದ್ರೆ ಅವನಿಗೆ ಕಂಪ್ಲೀಟ್ ನಾವು ಅವನ್ನೆಲ್ಲ ಫಾರ್ಮ್ ವಿಸಿಟ್ ಎಲ್ಲ ಮುಗಿಸಿ ನಮ್ ಜೊತೆ ನಿರಂತರ ಸಂಪರ್ಕದಲ್ಲಿರ್ತಾನೆ. ಅವನಿಗೆ ನಾವು ಯಾವಾಗ್ಲೂ ಹೆಲ್ಪ್ ಮಾಡ್ತೀವಿ. ಈಗ ಅವ್ನು ನಮ್ ವಿಸಿಟಿಗೆ ಬಂದಾಗ ಅವನಿಗೆ ನಮ್ ನಂಬರ್ ಇರುತ್ತೆ, ಈಗ ನಂದೇ ನಂಬರ್ ಇರುತ್ತೆ. ಅವ್ರು ನನ್ಗೆ ಫೋನ್ ಮಾಡ್ತಾರೆ, ಫೋನ್ ಮಾಡ್ಬಿಟ್ಟು ಏನಾದ್ರೂ ಅವನಿಗೆ ಯಾವ್ದೋ ಡೌಟ್ಸ್ ಇರುತ್ತೆ ಅಥವಾ ಅದ್ ಎಲ್ಲಿ ಸಿಕ್ಕುತ್ತೆ, ಯಾವ್ದೋ ಒಂದು ಇನ್ಪುಟ್ಸ್ ಇದು ಎಲ್ಲಿ ಸಿಕ್ಕುತ್ತೆ, ಅಣ್ಣ ನಂಗೆ ಯಾವ್ದು ಬೆಸ್ಟ್ ಇರಿಗೇಷನ್ ಸಿಸ್ಟಮ್ ನನ್ನ ತೋಟದಲ್ಲಿ ಇದ್ ಮಾಡ್ಕೊಬೇಕು ಹೇಳಿ, ಸಜೆಸ್ಟ್ ಮಾಡಿ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ. ಮತ್ತೆ ಇನ್ನೊಂದು ಬಾರಿ ತುಂಬಾ ಮುಖ್ಯವಾಗಿದ್ದು, ನಮ್ಮ ಒಂದು ಫಾರ್ಮ್ ವಿಸಿಟ್ ಇಂದ ತುಂಬಾ ಜನಕ್ಕೆ ಇದರಿಂದ ಅನುಕೂಲಗಳನ್ನ ನಾನು ಹೇಳ್ತೀನಿ. ಈಗ ನಾವು ಒಬ್ರು ತೋಟಕ್ಕೆ ಹೋಗ್ತೀವಿ, ಅವನು ನರ್ಸರಿ ಆಕ್ಟಿವಿಟೀಸ್ ತುಂಬಾ ಚೆನ್ನಾಗಿರುತ್ತೆ. ಅವ್ರದ್ದು ಒಂದು ಲಕ್ಷ ನರ್ಸರಿ ಕಮರ್ಷಿಯಲ್ ಆಗಿ ಅವ್ನು ಡೆವಲಪ್ ಮಾಡಿರ್ತಾನೆ ಸೇಲ್ ಮಾಡಕ್ಕೆ. ಈಗ ನಮ್ಮವ್ರು ಹೋಗಕ್ಕೂ, ಸೊ ಅಲ್ಲಿದು ನರ್ಸರಿ ಎಲ್ಲ ನೋಡಿದಾಗ ಇಡೀ ನರ್ಸರಿ ಪ್ಲಾಂಟ್ಸ್ ಗಿಡ ಸೇಲ್ ಆಗುತ್ತೆ. ಈ ತರದ್ದು ತುಂಬಾ ಆಗಿದೆ, ಅವ್ರಿಗೊಂದು ಒಳ್ಳೆ ಮಾರುಕಟ್ಟೆ ಒದಗಿಸ್ದಂಗೆ, ಒಳ್ಳೆ ಮಾರುಕಟ್ಟೆ ಪ್ರತಿ ಟೈಮ್ ಈ ತರ ಆಗಿದೆ. ಈಗ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಈಗ ನಾವು ವಿಯೆಟ್ನಾಮಿಗೆ ಹೋದಾಗ ಅಲ್ಲಿ ಒಬ್ರು ದುಬೈಯಿಂದ ಬಂದಿದ್ರು. ಸೊ ಇಲ್ಲಿ ಅವರು ನಮ್ಮ ಚಿಕ್ಕಮಂಗ್ಳೂರು ಸೈಡ್ ಅವರು ಒಬ್ರು, ಅವ್ರು ದುಬೈ ಅವರಿಗೆ ಕಾಂಟ್ಯಾಕ್ಟ್ ಆದ್ರು. ಇವರು ನಮ್ಮವರು ಚಿಕ್ಕಮಂಗ್ಳೂರವರು, ಅವರು ಅವ್ರ ಮಗಳು ಸ್ಪೆಷಾಲಿಟಿ ಕಾಫಿ ಮಾಡ್ತಿದ್ರು ಅಲ್ಲಿ ವಿಯೆಟ್ನಾಮಿಗೆ ದುಬೈಯಿಂದ ಬಂದಿದ್ರಲ್ಲ. ಸೊ ಅವ್ರದ್ದು ಕಾಂಟ್ಯಾಕ್ಟ್ ಸಿಕ್ತಲ್ಲ ನಮ್ದು ಫಾರ್ಮ್ ವಿಸಿಟ್ ಅಲ್ಲಿ. ಸೊ ಅವ್ರ ಕಾಂಟ್ಯಾಕ್ಟ್ ಇಟ್ಕೊಂಡು ಈ ಸ್ಪೆಷಾಲಿಟಿ ಕಾಫಿನ ದುಬೈಯಲ್ಲಿ ಕಾಫಿ ಫೆಸ್ಟಿವಲ್ ಅಲ್ಲಿ ಅವರೊಂದು ಸ್ಟಾಲ್ ಇಟ್ರು. ಅವರು ದುಬೈಯರು ರೋಸ್ಟರ್ಸ್ ನೆಲ್ಲ ಕರೆಸಿದ್ರು. ಇದೆಲ್ಲ ಹೆಂಗೆ, ನಮ್ಮ ಫಾರ್ಮ್ ವಿಸಿಟ್ ಅಲ್ಲಿ ಅವರಿಬ್ಬರಿಗೂ ಕಾಂಟ್ಯಾಕ್ಟ್ ಆಗಿದ್ ಯಾರು ಅಂತ ಗೊತ್ತಿರಲಿಲ್ಲ. ಇಂಥ ಉದಾಹರಣೆಗಳು ತುಂಬಾ ಇದೆ. ನಾವು ಸಾಗರ ಸಿರ್ಸಿಗೆ ಹೋಗಿದ್ದು, ಅಲ್ಲಿ ಒಂದು ಸಿದ್ದಾಪುರದಲ್ಲಿ ಒಂದು ಗೌರ್ಮೆಂಟ್ ಇವ್ರದೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರದ್ದೇ ಒಂದು ನರ್ಸರಿ, ಸುಮಾರು ಒಂದು 400,000 ಮೆಣಸು ಮಾಡಿ, ಭಾರಿ ಚೆನ್ನಾಗಿತ್ತು, ಡಿಸೀಸ್ ಫ್ರೀ. ಅದು ನೆಕ್ಸ್ಟ್ ಸೀಸನ್ ಅಲ್ಲಿ ಪೂರ್ತಿ ಖಾಲಿ. ನಮ್ಮವ್ರು ಹೋಗಿದ್ರಲ್ಲ, ನರ್ಸರಿ ನೋಡಿದ್ರಲ್ಲ, ಎಲ್ಲ ಗಿಡ ಚೆನ್ನಾಗಿದೆ ಅಂತ ಆಯ್ತಲ್ಲ, ಅವ್ರು ಕಾಂಟ್ಯಾಕ್ಟ್ ನಂಬರ್ ತಗೊಂಡ್ರು, ಎಲ್ಲ ಖಾಲಿ. ಸೊ ತೋಟದ ಮಾಲೀಕರಿಗೂ ಅನುಕೂಲ, ನಮಗೂ ಅನುಕೂಲ, ಎಲ್ಲರಿಗೂ ಇದೊಂದು ಅನುಕೂಲ. ಮತ್ತೆ ಇನ್ನೊಂದೇನಂದ್ರೆ, ನಾವು ಫಾರ್ಮ್ ವಿಸಿಟ್ ಅಲ್ಲಿ ಈಗ ಅವ್ರ ಪಾಪ ಬೆಳಗಿಂದ ಸಾಯಂಕಾಲ ತನಕ ಟೈಮ್ ಸ್ಪೆಂಡ್ ಮಾಡಿರ್ತಾರೆ. ಯಾವುದು ಫ್ರೀಯಾಗಿ ಅವ್ರು ಹೇಳ್ಕೊಡ್ಬಾರ್ದು, ಯಾರು ಇದು ಮಾಡಬಾರ್ದು ಅಂತ ಹೇಳಿ ಅವರಿಗೂ, ನಾವು ಓನರಿಗೂ ಬೆಳಗಿಂದ ಸಾಯಂಕಾಲ ತನಕ ನಮಗೆ ಟೈಮ್ ಅವರು ಸ್ಪೆಂಡ್ ಮಾಡಿದ್ದಕ್ಕೆ ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಏನಾದರೂ ಒಂದು ಸ್ವಲ್ಪ ಅಮೌಂಟು ನಾವು ಕೊಡ್ತೀವಿ. ಅದಲ್ದಲೆ ಅವರ ತೋಟದಲ್ಲಿ ಯಾರಾದ್ರೂ ಈಗ ಹಳೇ ಕಾರ್ಮಿಕರು ತುಂಬಾ ಸಾಧನೆ ಮಾಡಿರ್ತಾರೆ, ಒಳ್ಳೆ ವ್ಯಕ್ತಿ ಆಗಿರ್ತಾನೆ ಅವನು, ತುಂಬಾ ಚೆನ್ನಾಗಿ ಆ ತೋಟದಲ್ಲಿ ದುಡ್ದು ತೋಟದ ಮಾಲೀಕರಿಗೆ ಬಾರಿ ಅವನು ಇಷ್ಟ ಆಗಿರ್ತಾನೆ ಅಂತವ್ರನ್ನ ಗುರುತಿಸ್ಬಿಟ್ಟು ನಾವು ಸನ್ಮಾನ ಮಾಡ್ತೀವಿ. ಈ ಒಂದು ವ್ಯವಸ್ಥೆನು ನಮ್ಮಲ್ಲಿ ಇದೆ. ಅಂತಂದ್ರೆ ಹೋಗಿ ಒಂದು ವಿಸಿಟ್ ಮಾಡಿ ಬರೋದ್ ಅಷ್ಟೇ ಅಲ್ಲ, ಅಲ್ಲ ಅದ್ರ ಜೊತೆಗೆ ಬೇರೆ ಬೇರೆ ತರಹದ ಎಫೆಕ್ಟ್ಸ್ ಗಳು ಕೂಡ ಕೇಳ್ತೀವಿ. ನಿಮ್ಮಲ್ಲಿ ಬಾರಿ ನಿಷ್ಠಾವಂತ ತುಂಬಾ ವರ್ಷದಿಂದ ಇದ್ದವರು ಯಾರು ಅಂತ, ಯಾರು ಒಬ್ರು ಇದ್ದೇ ಇರ್ತಾರೆ ತೋಟದಲ್ಲಿ, ಅವರಿಗೆ ಅದರಿಂದ ಏನಾಗುತ್ತಂದ್ರೆ ಕಾರ್ಮಿಕರಲ್ಲಿ ಒಂದು ಆ ತೋಟದ ಓನರ್ ಬಗ್ಗೆ ಒಂದು ಪ್ರೀತಿ, ಅವನು ಸನ್ಮಾನ ಮಾಡ್ಕೊಂಡು ಮನೆಗೆ ಹೋದಾಗ ಅವನನ್ನ ಅಲ್ಲಿ ಗೌರವನೇ ಬೇರೆ, ಅವನಿಗೆ ಕೂಡ ಗೌರವನೇ ಬೇರೆ. ಇದರಿಂದ ಅವನಿಗೊಂದು ಹೊಸ ಒಂದು ಪ್ರೇರಣೆ, ನೀನು ನಾನು ಏನಾರು ಮಾಡ್ಬೇಕು, ಸೌಕರ್ಯ ಒಳ್ಳೇದ್ ಮಾಡ್ಬೇಕು, ಆ ತೋಟಕ್ಕೆ ಅನುಕೂಲ ಆಗುತ್ತೆ. ಹೌದು ಹೌದು. ಹೀಗೆ ನಿಮ್ಮ ಮಾರ್ಗದರ್ಶನದಲ್ಲಿ ಬೆಳೆದವರು ಎಷ್ಟು ಜನರು ಇದ್ದಾರೆ, ಮತ್ತೆ ಯಾರು ಒಂದಷ್ಟು ಉದಾಹರಣೆಗಳನ್ನು ಹೇಳ್ಬೋದಾ ನೀವು? ಈಗ ನಾವು ಇದ್ರ ಜೊತೆ ಕಲಿಯದೆ, ಈಗ ಕೃಷಿ ಅನ್ನೋದು ಅದು ಕಲಿಕೆ, ಅದು ನಿರಂತರ. ನಾವು ಇದ್ರ ಬಗ್ಗೆ ಪ್ರತಿ ಒಂದು ಜನರನ್ನ ರೈತರನ್ನ ಕರ್ಕೊಂಡು ಹೋದಾಗ ನಾವು ಸಾಮಾನ್ಯ ರೈತರ ತರನೇ, ನಮಗೂ ಏನು ಜ್ಞಾನ ಇರಲ್ಲ, ನಾವು ಅಲ್ಲಿ ಕಲಿತೀವಿ ಪ್ರತಿಯೊಬ್ಬರಿಗೂ. ನಾನು ಈಗ ಯಾರೇ ಈಗ ಒಬ್ರು ಯುವಕರು ಬಂದ್ರೆ ನಾನು ಅವ್ರಿಗೆ ಹೇಳ್ಕೊಡೋದು, ತುಂಬಾ ಜನ ನಾವು ಬದಲಾವಣೆ ಮಾಡಿದ್ದೀನಿ. ನಾನೇ ವೈಯಕ್ತಿಕವಾಗಿ ತುಂಬಾ ಜನಕ್ಕೆ ಎನ್ಕರೇಜ್ ಮಾಡಿಬಿಟ್ಟು ಎಲ್ಲರಿಗೂ ಯಾರ್ಯಾರು ಅವ್ರು ನಮ್ಮ ಇದಕ್ಕೂ ಯಾವುದು ಫಾರ್ಮ್ ವಿಸಿಟಿಗೆ, ಕೆಲವರಿಗೆ ತುಂಬಾ ಬಿಸಿ ಇರ್ತಾರೆ, ಕೆಲವರು ಫಾರ್ಮ್ ವಿಸಿಟಿಗೆ ಬರೋಕ್ಕಾಗಲ್ಲ. ಯಾರಾದರೂ ಒಬ್ರು ಅಣ್ಣ ನಂಗೆ ಫಾರ್ಮ್ ವಿಸಿಟಿಗೆ ಬರೋಕ್ಕಾಗ್ತಾ ಇಲ್ಲ, ನನಗೊಂದು ಯಾರ್ದಾರು ಒಂದು ತೋಟ ನಾನೊಂದು ವಿಸಿಟ್ ಮಾಡಬೇಕು ಅಂದರೆ ಇಂಡಿವಿಜುವಲ್ ಆಗಿ ಅದಕ್ಕೂ ನಾನು ಹೆಲ್ಪ್ ಮಾಡಿದ್ದೀನಿ. ಅದರಲ್ಲೂ ನಾನು ಜಾಸ್ತಿ ಎನ್ಕರೇಜ್ ಮಾಡೋದು ಹುಡುಗರುಗಳಿಗೆ, ಯುವಕರಿಗೆ. ನಮ್ಮಲ್ಲಿ ಈಗ ಲೇಡೀಸು ತುಂಬಾ ಜನ ಬರ್ತಾರೆ, ಎಲ್ಲಾ ಏಜ್ ಗ್ರೂಪ್ನವರು ಬರ್ತಾರೆ. ಇಂಡಿವಿಜುವಲ್ ಆಗಿ ನನಗೆ ಯಾರಾದರೂ ಕೇಳಿದರೆ ಅವರಿಗೆ ನಾವು ಹೇಳ್ಕೊಡ್ತೀವಿ. ನಮ್ಮ ಹತ್ರ ಗೊತ್ತಿಲ್ಲದಿದ್ರು ಯಾರು ಅದ್ರ ಬಗ್ಗೆ ಜ್ಞಾನ ಹೊಂದಿದ್ದಾರೆ ಅವ್ರದ್ದು ಅವರಿಗೆ ಕಾಂಟ್ಯಾಕ್ಟ್ ಸಂಪರ್ಕ ಮಾಡಿ ಕೊಡ್ತೀವಿ. ಹಸಿರು ಅಗ್ರಿ ಟೂರಿಸಂನ ಮುಂದಿನ ಯೋಜನೆಗಳೇನಿದ್ದಾವೆ? ಈಗ ಆಲ್ಮೋಸ್ಟ್ ನಾವು ಎಲ್ಲಾ ಬೆಳೆಗಳನ್ನು ತಲುಪಿದೀವಿ. ಅಂದ್ರೆ ಸಾಮಾನ್ಯವಾಗಿ ಮಲೆನಾಡು ಭಾಗದಲ್ಲಿ, ಈಗ ಅದೇ ಹೆಚ್ಚು ಕಡಿಮೆ ನಮ್ಮ ಕರ್ನಾಟಕ ಆಲ್ಮೋಸ್ಟ್ ನಾವು ಎಲ್ಲ ಡಿಸ್ಟಿಕ್ಗಳು ಎಲ್ಲ ಇದು ಕವರ್ ಮಾಡಿ ಅಲ್ಲಿದ್ದು ಪದ್ಧತಿಗಳು ಎಲ್ಲ ಇದು ಮಾಡಿದೀವಿ. ಸೊ ನಮ್ದು ಮುಂದಿಂದು ಏನಂದ್ರೆ, ಈಗ ಕೃಷಿಯಲ್ಲಿ ಅನೇಕ ಬದಲಾವಣೆ, ಈಗ AI ಸೊ ಈ ತರದ್ದು ಟೆಕ್ನಾಲಜಿಗಳು ಈ ತರದ್ದು ಎಲ್ಲ ಬರ್ತಾ ಇದಾವೆ. ನಮ್ದು ಮುಂದಿನ ಯೋಜನೆ ಏನಂದ್ರೆ, ಲೇಬರ್ಸ್ ಅವ್ರನ್ನ ಡಿಪೆಂಡ್ ಆಗ್ದಲೆ ಈ ಕೃಷಿ ಪದ್ಧತಿ ಅಂತದ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಅಂದ್ರೆ ಮೆಕನೈಸೇಷನ್. ಈಗಾಗಲೇ ನಮ್ಮ ಒಂದು ಹಸಿರು ಅಗ್ರಿ ಟೂರಿಸಂ ಇಂದನೇ ಒಂದು ಕಡೆ ನಾವು ಈಗ ಚಿಕ್ಕಮಗಳೂರು ಭಾಗದಲ್ಲೇ ಕಂಪ್ಲೀಟ್ ಮೆಕನೈಸೇಷನ್ ಒಂದು ತೋಟನೇ ನಾವು ಈಗ ಡಿಸೈನ್ ಮಾಡಿ ಅದನ್ನ ಮಾಡ್ತಾ ಇದೀವಿ. ನಮ್ಮ ಹಸಿರು ಅಗ್ರಿ ಟೂರಿಸಂ ಕಂಪನಿಯಿಂದನೇ ಕಾರ್ತಿಕ್ ಅಂತ ಅವ್ರ ಹೆಸರು, ಅವರೇ ಈಗ ಹೋಗಿ ತೋಟ ಈ ತರದಕ್ಕೆ ನಾವು ಜಾಸ್ತಿ ಒತ್ತು ಕೊಡ್ತೀವಿ. ಹೊಸ ಹೊಸ ಬೆಳೆಗಳನ್ನ ಇಂಟ್ರೊಡ್ಯೂಸ್ ಮಾಡೋದು, ಖರ್ಚು ಕಡಿಮೆ ಲಾಭ ಜಾಸ್ತಿ ಇರೋದು, ಮಾರ್ಕೆಟಿಂಗ್ ಬಗ್ಗೆ, ಬ್ರ್ಯಾಂಡಿಂಗ್ ಬಗ್ಗೆ, ಮೆಕನೈಸೇಷನ್ ಬಗ್ಗೆ, ಇಂಥದ್ರ ಬಗ್ಗೆ ನಾವು ಮುಂದಿನ ವಿಸಿಟ್ ಅಲ್ಲಿ ಇರುತ್ತೆ. ಹೀಗೆ ಯಾರಿಗೆ ಕೃಷಿಯಲ್ಲಿ ಆಸಕ್ತಿ ಇರುತ್ತೆ, ಇನ್ನು ಬೆಳವಣಿಗೆಯನ್ನು ಹೊಂದಬೇಕು ಅಂತೇಳಿ ಒಂದು ಧ್ಯೇಯ ಅಥವಾ ಒಂದು ಗುರಿ ಇರುತ್ತೆ, ಅಂತವರು ಹಸಿರು ಅಗ್ರಿ ಟೂರಿಸಂನ ಒಂದು ಸಹಾಯವನ್ನ ಪಡೆದುಕೊಂಡು ಕೃಷಿಯಲ್ಲಿ ಮುಂದೆ ಬರಲಿಕ್ಕೆ, ಅವರು ಕೃಷಿ ಭೇಟಿಗೆ ಬರ್ದಿಲ್ದಿದ್ರು ನಮ್ಮ ಗ್ರೂಪಿಗೆ ಅವ್ರು ಸೇರ್ಕೋಬಹುದು. ಯಾಕಂದ್ರೆ ನಮ್ಮ ಗ್ರೂಪ್ ಅಲ್ಲಿ ಚರ್ಚೆಗಳು ಎಲ್ಲ ನಡೀತಾನೆ ಇರುತ್ತಲ್ಲ, ಅದರಿಂದ ಅವ್ರಿಗೆ ಹೆಲ್ಪ್ ಆಗ್ಬಹುದು. ಗ್ರೂಪಿಗೂ ಸೇರ್ಕೊಬಹುದು, ನಮ್ಮ ಕೃಷಿ ಭೇಟಿಗೂ ಅವರು ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ. ಈಗ ಹಸಿರು ಅಗ್ರಿ ಟೂರಿಸಂನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡುವಂಥದ್ದು? ಅದು ಅವರು ನಮ್ಮನ್ನೇ ಸಂಪರ್ಕ ಮಾಡಬಹುದು, ಇಲ್ಲದಿದ್ರೆ ನಮ್ದು ಆಫೀಸ್ ಇದೆ, ನಮ್ಮ ಸ್ಟಾಫ್ ಈ ತರದವ್ರೆ ಯಾರನ್ನು ಬೇಕಾದ್ರೂ ಸಂಪರ್ಕ ಮಾಡಬಹುದು. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಹೇಳ್ಬಹುದಾ? 9444-83-2743. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9448-3-20-473. ಒಳ್ಳೆಯದು ಅರವಿಂದ ಭೂತನಕಾಡು ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಹಸಿರು ಅಗ್ರಿ ಟೂರಿಸಂ ಅಂತ ಅಂದರೆ ಏನು, ಯಾವಾಗ ಇದು ಪ್ರಾರಂಭ ಆಯಿತು, ಹೇಗೆ ಪ್ರಾರಂಭ ಆಯಿತು, ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ನಮ್ಮ ಕೇಳುಗರೊಂದಿಗೆ ವಿವರವಾಗಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಚಿಕ್ಕಮಗಳೂರಿನ ಹಸಿರು ಅಗ್ರಿ ಟೂರಿಸಂ ಬೆಳೆಗಾರರ ಒಕ್ಕೂಟದ ಕಾರ್ಯಚಟುವಟಿಕೆ ಕುರಿತಂತೆ ಭೂತನಕಾಡು ಎಸ್ಟೇಟ್ನ ಪ್ರಗತಿಪರ ಬೆಳೆಗಾರರಾದ ಅರವಿಂದ ಭೂತನಕಾಡು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರೊಂದಿಗೆ ಸಂದರ್ಶನದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯಲ್ಲಿ ಕೈಗೊಳ್ಳಬೇಕಾದಂತಹ ಉತ್ತಮ ಬೇಸಾಯ ಕ್ರಮಗಳು ಏನು ಅನ್ನೋದನ್ನ ನೋಡೋಣ. ತೆಂಗು ಒಂದು ಬಹುವಾರ್ಷಿಕ ಬೆಳೆ. ಒಂದೇ ಜಾಗದಲ್ಲಿ ಹಲವು ವರ್ಷಗಳು ಬೆಳೆಯೋದ್ರಿಂದ ಉತ್ತಮ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಪೋಷಕಾಂಶ ನಿರ್ವಹಣಾ ಕ್ರಮಗಳು ಜೊತೆಗೆ ಕೀಟರೋಗಗಳ ನಿಯಂತ್ರಣ ಇವೆಲ್ಲವನ್ನ ಮಾಡೋದ್ರಿಂದ ಉತ್ತಮವಾದಂತಹ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗತ್ತೆ. ಮುಖ್ಯವಾಗಿ ಉಳುಮೆ ಮಾಡುವ ವಿಧಾನವನ್ನು ಗಮನದಲ್ಲಿಟ್ಕೊಳ್ಬೇಕು. ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡುವುದನ್ನು ಕಡಿಮೆ ಮಾಡಬೇಕಾಗತ್ತೆ.